ಆಕಾಶವಾಣಿ ಕಲಬುರಗಿ. ಸಮಯ 6:50. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಂದವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ ನಂತರ ತಜ್ಞವಾಣಿಯಲ್ಲಿ ಅವಕ್ಯಾಡೋ ಅಥವಾ ಬೆಣ್ಣೆ ಹಣ್ಣು ಈ ಕುರಿತು ಡಾಕ್ಟರ್ ವಾಸುದೇವ್ ನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಆನಂತರ ಜಗದೇವಪ್ಪ ಗಡೇದ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಈಗ ಕೆಲವು ಜಾಹೀರಾತುಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 lakh ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಹಿಂದೆ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 50%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 40%. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 65%. ಕೊಪ್ಪಳ ಜಿಲ್ಲೆ ಒಳಗ 60% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 55% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ರಾಯಚೂರು ಮತ್ತು ಜೈರಾಬಾದ್ಗಳನ್ನು ಹೊರತುಪಡಿಸಿದರೆ ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ತಜ್ಞವಾಣಿ. ಅವಕ್ಯಾಡೊ ಅಥವಾ ಬೆಣ್ಣೆಹಣ್ಣು ಈ ಕುರಿತು ಡಾಕ್ಟರ್ ವಾಸುದೇವ್ ನಾಯಕ್ ಅವರೊಂದಿಗಿನ ಸಂದರ್ಶನ. ತಜ್ಞವಾಣಿ. ರೈತ ಬಂದ್ರಿಗೆಲ್ಲ ನಮಸ್ಕಾರ. ರೈತ ಬಂದವರೇ, ಕಲಬುರಗಿ ಆಕಾಶವಾಣಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಜಂಟಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ತಮಗಾಗಿ ಹೊಸ ಹೊಸ ಬೆಳೆಗಳ ಪರಿಚಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಈ ನಿಟ್ಟಿನೊಳಗೆ ನಾವು ಪರಿಚಯ ಮಾಡಿಕೊಟ್ಟಾಗ ಕೆಲವೊಬ್ಬ ಪ್ರಗತಿಪರ ರೈತರು ಅವನ್ನ ತಮ್ಮ ಹೊಲದೊಳಗೆ ಬೆಳೆದಿರುವಂತದ್ದು, ಆಮೇಲೆ ಅದರಿಂದ ಆಗಿರುವಂತಹ ಅನುಭವ ಮತ್ತೆ ಯಾವ ರೀತಿ ಲಾಭ ಆಯ್ತು ಅನ್ನೋದನ್ನ ಸಹಿತ ನಮ್ಮ ಜೊತೆಗೆ ಹಂಚಿಕೊಂಡಿರೋದು ನಮ್ಗೆ ಬಹಳ ಖುಷಿ ಕೊಡುವಂತ ಸಂಗತಿ. ಇವತ್ತು ನನ್ನ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಪಿ ವಾಸುದೇವ ನಾಯಕ್ ಅವರದ್ರ ಅವರನ್ನ ಮಾತಾಡಿಸಿ ಅವಕ್ಯಾಡು ಆಮೇಲೆ ವಾಟರ್ ಆಪಲ್ ಈ ಎರಡು ಹಣ್ಣಿನ ಬೆಳೆಗಳನ್ನ ಪರಿಚಯ ಮಾಡಿಕೊಡೋಣ, ಮತ್ತೆ ಅದಕ್ಕೆ ಮಣ್ಣು ಹೋಗೋಣ ಹೆಂತದಬೇಕು, ನಮ್ಮಲ್ಲಿ ಅದನ್ನ ಬೆಳಿಬಹುದು ಹೆಂಗ, ಬೆಳೆದ್ರ ಮುಂದೆ ಮಾರಾಟ ಹೆಂಗ, ಯಾಕಂದ್ರೆ ನಮ್ಮ ರೈತರಿಗೆ ಸಮಸ್ಯೆ ಬರೋದು ಮಾರಾಟದ್ದು. ಬೆಳಿತೀರಿ, ತಂತ್ರಜ್ಞಾನ ಇರ್ತದೆ, ಎಲ್ಲ ಇರ್ತದೆ, ಮಾರಾಟದ ಸಮಸ್ಯೆ ಇರ್ತದೆ. ಈ ಎಲ್ಲ ವಿಷಯಗಳನ್ನ ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ. ನಮಸ್ಕಾರ ವಾಸುದೇವ ನಾಯ್ಕ ಅವರೇ. ನಮಸ್ಕಾರ ಸರ್. ಸರ್, ನಾಗಲೇ ರೈತರ ಜೊತೆಗೆ ಮಾತಾಡುವಾಗ ಹೊಸ ಬೆಳೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮೊದಲಿಗೆ ಈ ಅವಕ್ಯಾಡೋ ಅಂದ್ರೆ ಏನು, ಇದು ಎಲ್ಲಿಂದು, ಇದ್ರ ಕನ್ನಡದ ಹೆಸರೇನು, ಬೇರೆ ಬೇರೆ ಭಾಷೆಗಳಿಗೆ ಏನ್ ಹೆಸರು ಅಂತಾರ ಅಂತ ತಿಳಿಸ್ಕೊಡ್ತೀರಿ ಸರ್? ಎಸ್, ಖಂಡಿತವಾಗಿ ಸರ್. ಸರ್, ಇದು ಅವಕ್ಯಾಡೋ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಸರ್. ಇಂಗ್ಲಿಷ್ ಅಲ್ಲಿ ಬಟರ್ ಫ್ರೂಟ್ ಅಂತ ಹೇಳ್ತಾರೆ, ಉರ್ದುದಲ್ಲಿ ಮಾಗರ್ ನಾಶ್ಪತಿ ಅಂತ ಹೇಳ್ತಾರೆ, ಮರಾಠಿಯಲ್ಲಿ ಆಲ್ ಪುಕ್ಕಟ್ ಅಂತ ಹೇಳ್ತಾರೆ ಸರ್. ಆಮೇಲೆ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ವೈನ್ ಪುಚ್ಚಮ್ ಅಂತ ಹೇಳ್ತಾರೆ. ಇದು ಬಹಳ ಜನಪ್ರಿಯವಾದ ಹಣ್ಣು ಸರ್. ಇದು ಎಸ್ಪೆಷಲಿ ಈ ಜ್ಯೂಸ್ ಅಂಗಡಿಗಳಲ್ಲಿ ಹೈಯೆಸ್ಟ್ ರೇಟಿಂಗ್ ಅಂದ್ರೆ ಲೈಕ್ ಮಾಡುವಂತಹ ಜ್ಯೂಸರ್ಗಳಲ್ಲಿ ಹೈಯೆಸ್ಟ್ ಜನಗಳು ಇದನ್ನ ಜಾಸ್ತಿ ಇಷ್ಟಪಡ್ತಾರೆ ಸರ್. ತುಂಬಾ ರುಚಿಕರವಾದದ್ದು ಈ ಬೆಣ್ಣೆ ಹಣ್ಣು ಇದೆಯಲ್ಲ ಸರ್, ಇದು ಆಕ್ಚುಲಿ ಈ ಸೆಂಟ್ರಲ್ ಅಮೆರಿಕಾ ಅಥವಾ ಮೆಕ್ಸಿಕೋ ದೇಶದಿಂದ ಬಂದಿರುವಂತಹ ಹಣ್ಣು. ನಮ್ಮ ದೇಶಕ್ಕೆ 1990 ಈ ಹಣ್ಣು ಇಂಟ್ರೊಡ್ಯೂಸ್ ಆಗಿದೆ. ಅಂತಂದ್ರೆ ಸರ್, ಮೊದಲು ಬಂದಿದ್ದು ನಮ್ಮ ದೇಶದ ಯಾವ ರಾಜ್ಯದ ರೈತರು ಅಥವಾ ಯಾವ ರಾಜ್ಯದಲ್ಲಿ ಬೆಳೆದ್ರು ಅಂತ ಏನಾರ ಹೇಳ್ಬೋದಾ? ಖಂಡಿತವಾಗಿ ಸರ್. ಈಗ ಈ ಬೆಣ್ಣೆ ಹಣ್ಣು ಏನಿದೆ ಅಲ್ಲ ಸರ್, ಇದು ನಮ್ಮ ಭಾಗದ ಅಂದ್ರೆ ದಕ್ಷಿಣ ಭಾರತದ ಜಿಲ್ಲೆಗಳಾದ ಅಥವಾ ರಾಜ್ಯಗಳಾದ ತಮಿಳ್ನಾಡು ಮತ್ತೆ ಕೇರಳ ಮೊದಲು ಬಾರಿಗೆ ಅವ್ರು ಬೆಳೆದಿದ್ದು ಸರ್. ಇವರು ಬೆಳೆದ ನಂತರ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 10-15 ವರ್ಷದ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಸಹ ಸಾಕಷ್ಟು ಜನ ರೈತರು ಬೆಳೀತಾ ಇದ್ದಾರೆ, ಒಳ್ಳೆ ಲಾಭವನ್ನು ಪಡ್ಕೊಳ್ತಾ ಇದಾರೆ ಸರ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ರೈತರು ಬೆಳೆದಾರ ಅಂತ ಏನ್ರ ಹೇಳ್ತಾರೆ ಸರ್? ಸಾಕಷ್ಟು ಜನ ಸರ್, ನಮ್ಮ ಕರ್ನಾಟಕದಲ್ಲಿ ಈಗ ಹುಬ್ಬಳ್ಳಿಯಲ್ಲಿ ಬೆಳೆದಾರೆ, ಧಾರವಾಡದಲ್ಲಿ ಇದೆ, ಆಮೇಲೆ ಹಾವೇರಿಯಲ್ಲಿ, ಬೆಂಗಳೂರು ಭಾಗದಲ್ಲಿ, ಇತ್ತೀಚಿನ ದಿನಗಳಲ್ಲಿ ತುಮಕೂರು, ಆಮೇಲೆ ಚಿತ್ರದುರ್ಗ, ನಮ್ಮ ರಾಯಚೂರಲ್ಲಿ ಒಬ್ರು ರೈತರು ಸಹ ಇದನ್ನು ಬೆಳೆದಿದ್ದಾರೆ. ಒಳ್ಳೆ ಲಾಭದಾಯಕ ಒಂದು ಬೆಳೆ, ಮತ್ತೆ ಇದು ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಸೌತ್ ಏನ ಇದು ಇದೆ ಸರ್ ಪಾಟ್, ಇದ್ರಲ್ಲಿ ತುಂಬಾನೇ ಚೆನ್ನಾಗಿ ಇಳುವರಿ ಕೊಡುವಂತಹ ಒಂದು ಬೆಳೆ ಸರ್ ಇದು. ಸರ್, ಒಂದು ಏನು ಪ್ರಶ್ನೆ ಬರ್ತದ ಅಂತಂದ್ರೆ, ನೀವು ತಂತ್ರಜ್ಞಾನ ಎಲ್ಲಿ ಸಿಗ್ತದೆ ಅದು ಆಮೇಲೆ ಮಾತಾಡೋಣ. ಇದ್ರ ಮಾರಾಟದ ಬಗ್ಗೆ ಮಾತಾಡೋಣ ಸರ್. ಅಂದ್ರೆ ಇದು ಸಾಮಾನ್ಯವಾಗಿ ಜನರು ತಿನ್ನುವಂತ ಹಣ್ಣಲ್ಲ ಅಂದ್ರೆ ಸದ್ಯದ ಮಟ್ಟಿಗೆ ನಾನ್ ತಿಳ್ಕೊಂಡ ಪ್ರಕಾರ. ಈಗ ಅಂಗೂರದ, ಮಾಯನಣ್ಣದ, ಮತ್ತೊಂದದ ಅಂತಂದ್ರೆ ಎಲ್ಲರೂ ತಿಂತೀವಿ, ಒಂದ್ ಕಡೆ ಮಾರಾಟ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಮಾರಾಟ ಆಗ್ತದೆ ಅಂತ ನಾವು ಅನ್ಕೊಳ್ಬಹುದು, ರೈತರಿಗೂ ಧೈರ್ಯ ಇರ್ತದೆ. ಆದ್ರೆ ಇದಕ್ಕೆ ಕೆಲವೊಂದೇ ಕ್ಲಾಸ್ ಜನ, ಕೆಲವೊಂದು ವರ್ಗದ ಜನರಷ್ಟೇ ತಿಂತಾರ ಅಂತ ಸದ್ಯ ನಾವು ಅನ್ಕೊಳ್ಬಹುದು ಅಂತಂದಾಗ ಇದು ಮಾರಾಟ ಹೆಂಗಂತ್ರಿ ಸರ್? ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರ ಸಾಕಷ್ಟು ಬೇಡಿಕೆ ಇದೆ ಸರ್. ಅಂದ್ರೆ ನೀವು ಜ್ಯೂಸ್ ಅಂಗಡಿಗೆ ಹೋದ ಕೂಡಲೇ ಯಾವ ಜ್ಯೂಸ್ ಬೇಕಪ್ಪ ಅಂದ ಕೂಡಲೇ ಫಸ್ಟ್ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣಿನ ಜ್ಯೂಸ್ ಕೊಡ್ರಿ ಅಂತ ಹೇಳ್ತಾರೆ. ಇಲ್ಲ ಸಪೋಟ, ನೆಕ್ಸ್ಟ್ ಬಿಟ್ಟು ಸಪೋಟ ಬರ್ತಾರೆ, ಅದು ಬಿಟ್ಟು ನೆಕ್ಸ್ಟ್ ಇದು ಏನು ಮೂಸಂಬಿದು ಕೇಳ್ತಾರೆ ಸರ್ ಯೂಸಲಿ. ಸೊ ಇದು ಜ್ಯೂಸ್ ಕ್ಲಾಸ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ಫಸ್ಟ್ ಪ್ರಿಫರ್ ಮಾಡೋದು ಈ ಬಟರ್ ಫ್ರೂಟ್. ತುಂಬಾ ರುಚಿಕರವಾದದ್ದು, ಮತ್ತೆ ತುಂಬಾನೇ ಇದು ಹಣ್ಣಿನ ಒಂದು ಮಹತ್ವ ಅಂದ್ರೆ ಈಗ ಔಷಧ ಗುಣಗಳು ಬಹಳ ಇರೋದ್ರಿಂದ ಜನಗಳಿಗೆ ಅವೇರ್ನೆಸ್ ಬಹಳ ಆಗೈತೆ ಸರ್. ಅಂತಂದ್ರೆ ಏನೇನು ಔಷಧಿ ಗುಣಗಳು ಅದಾವ ಅಂತ ಹೇಳ್ಬೋದು ಅದಕ್ಕೆ? ಹಾ ಸರ್, ಖಂಡಿತವಾಗಿ ಸರ್. ಈಗ ಮೊದಲನೇದಾಗಿ ಸರ್, ಇದನ್ನ ನಾನು ಈ ಬೆಳೆ ಯಾಕೆ ಚೂಸ್ ಮಾಡ್ಕೊಂಡಿನಿ ಅಂದ್ರೆ, ನಾನು ಮೊನ್ನೆ ಗೂಗಲ್ ಸರ್ಚ್ ಮಾಡಕ್ ಹೋಗಿದಾಗ ಯಾವ ಹಣ್ಣಿಗೆ ಜಾಸ್ತಿ ಬೇಡಿಕೆ ಇದೆ ಅಂತ ಹೇಳಿ ಗೂಗಲ್ ಸರ್ಚ್ ಅಲ್ಲಿ ಹೊಡೆದಾಗ ಹೈಯೆಸ್ಟ್ ರೇಟಿಂಗ್ ಅಂದ್ರೆ ಹೈಯೆಸ್ಟ್ ಸರ್ಚ್ಡ್ ಈ ಅವಕಾಡೋ ಮತ್ತೆ ವಾಟರ್ ಆಪಲ್ ಗೆ ಸಾಕಷ್ಟು ಒಂದು ಸರ್ಚ್ ಮಾಡಿದ್ರು ಸರ್ ಜನಗಳು. ಇದನ್ನ ಯಾಕೆ ನಾವು ಇಂಟ್ರೊಡ್ಯೂಸ್ ಮಾಡಬಾರ್ದು, ಯಾಕೆ ಈ ನಮ್ಮ ದೇಶ ನಮ್ಮ ಜನಗಳಿಗೆ ಯಾಕೆ ಇದನ್ನ ಪರಿಚಯ ಮಾಡ್ಕೋಬಾರ್ದು ಅಂತ ಹೇಳಿ ಉದ್ದೇಶದಿಂದ ತಮಗೆ ಈ ಬಗ್ಗೆ ಈ ಒಂದು ಬೆಳೆ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಇದು ಮಾಡಿದೆ ಸರ್. ನಿಮ್ಮ ಒಂದು ಕ್ವಶನ್ ಗೆ ಆನ್ಸರ್ ಮಾಡೋದಾದ್ರೆ, ಈಗ ಮಹತ್ವದ ಇದ್ರದ್ದು ಹಣ್ಣಿನ ಮಹತ್ವ ಔಷಧಿ ಗುಣಗಳು ಯಾವ್ಯಾವ ಇದಾವ ಅಂದ್ರೆ ಸರ್, ಇದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಮ್ಗೆಲ್ಲ ಒಂದು ಆರೋಗ್ಯದ ಕಾಳಜಿ ಬಹಳ ಇರೋದ್ರಿಂದ ಹೃದಯಕ್ಕೆ ಬಹಳ ಒಳ್ಳೇದು ಸರ್ ಇದು. ಹೃದಯಕ್ಕೆ, ಕಣ್ಣಿಗೆ, ಪಚನ ಕ್ರಿಯೆಗೆ, ಆಮೇಲೆ ಡಿಟಾಕ್ಸಿಫಿಕೇಶನ್, ಆಮೇಲೆ ಮೂಳೆ ಗಟ್ಟಿಯಾಗುವಿಕೆ, ಕ್ಯಾನ್ಸರ್ ಕಾರಕ ಒಂದು ರೋಗಗಳಿಗೆ ಸಹ ಅದು ನಿರ್ವಹಣೆ ಮಾಡ್ತತ. ಆಮೇಲೆ ಈ ಗರ್ಭಿಣಿಯರಿಗೆ ಗರ್ಭ ನಿರೋಧಕ ಏನ್ ಮಾತ್ರ ತಗೊಂಡಿರ್ತಾರಲ್ಲ ಅವ್ರಿಗೆ ಸಹ ಅವರಿಗೆ ಏನಾದ್ರೂ ತೊಂದರೆ ಆದಾಗ ಇದನ್ನ ಈ ಹೋಗ್ಲಾರ ಡಿಪ್ರೆಷನ್ ಕಡಿಮೆ ಮಾಡ್ಲಿಕ್ಕೆ, ಅಂದ್ರೆ ಡಿಪ್ರೆಷನ್ ಸೆಲ್ಫ್ ಡಿಪ್ರೆಷನ್ ಅಲ್ಲಿ ಇರೋರಿಗೆ ರಿಕವರಿ ಆಗ್ಲಿಕ್ಕೆ ಈ ಫ್ರೂಟ್ ಬಹಳ ಕೆಲಸ ಮಾಡ್ತತ. ಆಮೇಲೆ ವೇಟ್ ಲಾಸ್ ಸರ್, ಕಡಿಮೆ ತೂಕ ಮಾಡೋರಿಗೆ ತುಂಬಾನೇ ಇದು ಇದಿರುತ್ತೆ. ಆಮೇಲೆ ಕೊಲೆಸ್ಟ್ರಾಲ್, ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅದನ್ನ ಸಹ ಇದು ಕಡಿಮೆ ಮಾಡುವ ಒಂದು ಗುಣಧರ್ಮ ಹೊಂದಿರೋದ್ರಿಂದ ಇದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಸರ್, ಈಗ ನೀವು ಅಂದ್ರೆ ಜ್ಯೂಸ್ ಮಾಡಿ ಕುಡಿತಾರ ಅಂತ ಹೇಳಿ ಸಾಮಾನ್ಯವಾಗಿ, ಈ ಜ್ಯೂಸ್ ಅಲ್ಲದೆ ಮತ್ತೆ ಬೇರೆ ಯಾವ್ಯಾವ ರೀತಿಯಿಂದ ಇದನ್ನ ಉಪಯೋಗ ಮಾಡಬಹುದು? ನೇರವಾಗಿ ತಿನ್ಬಹುದು ಹೆಂಗೆ? ಇಲ್ಲ, ನೇರವಾಗಿಕ್ಕಿಂತ ಇದರಲ್ಲಿ ಐಸ್ ಕ್ರೀಮ್ ಅಲ್ಲಿ ಮತ್ತೆ ಕೇಕ್ ಗಳಲ್ಲಿ ಸಹ ಯೂಸ್ ಮಾಡ್ತಾರೆ. ಈ ಬೇಕರಿ ಐಟಮ್ ಮಾಡೋದ್ರಲ್ಲಿ ಹಾಕ್ತಾರೆ ಸರ್. ಇದರಲ್ಲಿ ಕೊಬ್ಬಿನ ಅಂಶ, ಗುಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಹಣ್ಣಿನ ಐಸ್ ಕ್ರೀಮ್ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಬೇಕರಿ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಮತ್ತೆ ಕಾಸ್ಮೆಟಿಕ್ ಇಂಡಸ್ಟ್ರಿ ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತೆ ಫುಡ್ ಇಂಡಸ್ಟ್ರಿಯಲ್ಲಿ ಸಹ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್. ಈ ದಿನಗಳಲ್ಲಿ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ ಸರ್, ಯಾಕಂದ್ರೆ ಇದರ ಔಷಧಿ ಗುಣಗಳು. ಇದರಲ್ಲಿ ಟ್ರೈಗ್ಲಿಸರೈಡ್ ಅಂತ ಇರುತ್ತಲ್ಲ ಸರ್ ಬ್ಲಡ್ ಅಲ್ಲಿ, ಅದನ್ನ ಕಡಿಮೆ ಮಾಡುವಂತಹ ಒಂದು ಗುಣಧರ್ಮ ಇರೋದ್ರಿಂದ ಇದನ್ನ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಸರ್. ಅಂತಂದ್ರೆ ಸರ್, ಬಹಳಷ್ಟು ಔಷಧಿ ಗುಣಗಳು ಅದಾವ ಅಂತಂದ್ಮೇಲೆ ತಾವ್ ಹೇಳಿದ್ರೆ ಜ್ಯೂಸು ಅಥವಾ ಬೇರೆ ಬೇರೆ ರೂಪದೊಳಗೆ ತಿನ್ಬಹುದು, ನೇರವಾಗಿ ಇದು ತಿನ್ಲಿಕ್ಕೆ ಬರುದಿಲ್ಲ ನಮಗೆ. ನೇರವಾಗಿ ತಿನ್ನಕ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಅದನ್ನ ನಾವು ಸಕ್ಕರೆ ಹಾಕಿ ನಾವು ಬೇರೆ ಕ್ಯಾಂಡಿ ಟೈಪ್ ಬೇರೆ ಒಂದು ಬಫಿ ಟೈಪ್ ಮಾಡ್ಕೊಂಡು ತಿನ್ಬಹುದು ಸರ್. ಸರ್, ನೀವೇನಾದ್ರೂ ತಿಂದಿರೇನು ಸರ್ ಅದ ಜ್ಯೂಸ್ ಕುಡಿದ್ರೆ? ನಾನು ಸಾಕಷ್ಟು ಟೈಮ್ ತಗೊಂಡು ಜ್ಯೂಸ್ ಅಂಗಡಿ ಹೋದ್ರೆ ಫಸ್ಟ್ ಪ್ರಿಫರ್ ಮಾಡೋದೇ ಈ ಜ್ಯೂಸ್ ಸರ್. ಅಂದ್ರೆ ಕಲಬುರಗಿ ನಗರದಲ್ಲಿ ಸಿಗ್ತದಂತ ಸರ್ ಅದು ಜ್ಯೂಸ್? ಕಲಬುರಗಿದಲ್ಲಿ ಜ್ಯೂಸ್ ಅಂಗಡಿ ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ 180 ರೂಪಾಯಿಗೆ ಒಂದು ಕಪ್ ಕೊಡ್ತಾರೆ ಸರ್ ಜ್ಯೂಸ್. ಸರ್, ಅಂತಂದ್ಮೇಲೆ ಮಾರಾಟ ಹೆಂಗಾಗ್ತಂತ್ರಿ ಹಣ್ಣುಗಳು? ಒಂದ್ ಹಣ್ಣಿನ ಲೆಕ್ಕದ ಮಾರಾಟ ಆಗ್ತದೆ ಅಥವಾ ಕುಂಟಲ್ ಗಟ್ಟಲೆ ಮಾರಾಟ? ಈಗ ನಾವು ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ನಾವು ಮಾರಬೇಕಂದ್ರೆ ಸುಮಾರು ಕೆಜಿಗೆ 600 ರೂಪಾಯಿ ಇರುತ್ತೆ ಸರ್. ಅದು ಒಂದ್ ಕೆಜಿಗೆ 600 ರೂಪಾಯಿ ಅಂದ್ರೆ 300-400 ಫ್ರೂಟ್ ಹಾಕಿದ್ರೆ 1 ಕೆಜಿ ಆಗುತ್ತೆ ಸರ್. ಅಂತಂದ್ರೆ ಒಂದ್ ಹಣ್ಣು 200 ರೂಪಾಯಿ ಅಂದಂಗ ಆಯ್ತು ಸರ್. ಅಂದ್ರೆ 150-200 ರೂಪಾಯಿ ಒಂದು ಹಣ್ಣು ಬೀಳ್ತದೆ ಸರ್. ಅಂದ್ರೆ ಸಾಕಷ್ಟು ಒಂದು ಲಾಭ ತರುವಂತದ್ದು ಅಂತ ನಾವು ಅನ್ಕೊಳ್ಬಹುದು ನಮ್ಮ ರೈತರಿಗೆ ಇದು. 100% ಅಂತಂದ್ರೆ ಕಡಿಮೆ ಇಳುವರಿ ಕೊಡುದು, ಯಾಕಂದ್ರೆ ಬೇರೆ ದೇಶಕ್ಕಿಂತ ನಮ್ಮಲ್ಲಿ ಸ್ವಲ್ಪ ಇಳುವರಿ, ಯಾಕಂದ್ರೆ ನಮ್ದು ದಕ್ಷಿಣ ಭಾರತದಲ್ಲಿ ನಮ್ದು ಸ್ವಲ್ಪ ಬಿಸಿಲು ನಾಡು ಇರೋದ್ರಿಂದ ಇಳುವರಿ ತಮಿಳ್ನಾಡು ಕೇರಳದಲ್ಲಿ ಬರುವಷ್ಟು ನಮಗ್ ಅಷ್ಟು ಬರಲ್ಲ, ಬಟ್ ಒಂದು 50-60% ಇಲ್ಲಿ ಓಕೆ ಸರ್. ಅಂದ್ರೆ ಎಷ್ಟು ಒಂದ್ ಗಿಡದಿಂದ ಎಷ್ಟು ಬರ್ಬೋದು ಅಂತ ಅಂದಾಜಾಗಿ, ಒಂದು ಎಷ್ಟು ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಹಣ್ಣು ಶುರು ಆಗ್ತದೆ, ಎಷ್ಟು ಇಳುವರಿ ಬರ್ಬೋದು ಸರ್? ಇದು ಹಚ್ಚಿ ಸುಮಾರು ಒಂದು 7 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಇದು ಕಸಿ ಮಾಡಿರೋ ಬೀಜದಿಂದ ಮಾಡಿರೋದು 7 ವರ್ಷಕ್ಕೆ ಸರ್, ಕಸಿ ಮಾಡಿರೋದು 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮಾರು ಇದು ಏನಂದ್ರೆ ಈಗ ಏನಂದ್ರೆ ಒಂದು 30 ಫೀಟ್ ಅಷ್ಟು ಉದ್ದ ಆಗುತ್ತೆ ಸರ್ ಗಿಡ. ಹಿಂಗ ಮಾವಿನ ಮರ ಹೆಂಗ್ ದೊಡ್ಡದಾಗುತ್ತೆ ಆ ಟೈಪ್ ಆಗುತ್ತೆ. ನಾವು ಅವಾಗ ಪೂನಿಂಗ್ ಚಟ್ನಿ ಅಂತ ಹೇಳ್ತೀವಲ್ಲ, ಚಟ್ನಿ ಮಾಡಿದ್ದೇ ಅದರಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಬಹುದು ಸರ್. ಕೆನೋಪಿ ಅಂದ್ರೆ ಒಂದ್ 5-6 ವರ್ಷ ಆದ್ಮೇಲೆ ಒಂದ್ ಗಿಡದಿಂದ ಅಂದಾಜಾಗಿ ಎಷ್ಟು ಕೆಜಿ ಹಣ್ಣನ್ನ ನಾವು ನಿರೀಕ್ಷೆ ಮಾಡ್ತೀವಿ? 4-5 ವರ್ಷ ಅಂತ ಕೇಳಿ ಸರ್. ಸುಮಾರು 50-100 ಹಣ್ಣುಗಳು ಬರ್ತಾವ ಸರ್ ಒಂದ್ ಗಿಡ ನಿಮಿತ್ತ. 50-100 ಹಣ್ಣುಗಳು ಒಂದ್ 12 ವರ್ಷ, ಒಂದ್ 10 ವರ್ಷ ದಾಟಿದ್ರೆ 200-300 ಹಣ್ಣುಗಳು ಬರ್ತಾವ ಸರ್. ಅಂದ್ರೆ 10 ವರ್ಷ ಆದ್ಮೇಲೆ ಸಾಕಷ್ಟು ನಮಗೆ ಲಾಭ ಕೊಡುವಂತದ್ದು ಅಂತ ನಾವು ಅನ್ಕೊಳ್ಬಹುದು ಸರ್. ಅಂತಂದ್ಮೇಲೆ ನೀವು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ರಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೂ ಸಹಿತ ಇದನ್ನ ಬೆಳಿಬಹುದು, ನಮ್ಮ ಹವಾಮಾನ ಇದಕ್ಕೆ ಸೂಕ್ತ ಅಂತ ಹೇಳಿ. ಅಂತಂದ್ಮೇಲೆ ಈ ಆಸಕ್ತಿಗಳಂತ ನಮ್ಮ ರೈತರು, ಪ್ರಗತಿಪರ ರೈತರು ಏನಾದ್ರೂ ಬೆಳಿಬೇಕು ಅಂತಂದ್ರೆ ಈ ತಳಿಗಳು ಎಲ್ಲಿ ಸಿಗ್ತಾವ, ಯಾವ್ಯಾವ ತಳಿಗಳದಾವಂತ್ರಿ? ಸರ್, ತಳಿಗಳ ಅಂದ್ರೆ ಇದ್ರಲ್ಲಿ ಒಂದ್ 7-8 ವೆರೈಟಿ ಅದಾವ. ಅದರಲ್ಲಿ ಟಾಪ್ 1 ವೆರೈಟಿ ಅಂದ್ರೆ ಗ್ರೀನ್ ಅಂತ ಹೇಳಿ, ಗ್ರೀನ್, ರೌಂಡ್, ಫ್ಲಟ್, ಹಾಸ್, ಪರ್ಪಲ್ ಅಂತ ಹೇಳಿ. ಸೊ ಇವೆಲ್ಲ ಫಾರಿನ್ ಕ್ರಾಪ್ ಇರೋದ್ರಿಂದ ಹೆಸರು ಸ್ವಲ್ಪ ಕಷ್ಟಕರವಾಗಿದೆ ಸರ್. ಗ್ರೀನ್, ರೌಂಡ್, ಫ್ಲಟ್, ಹಾಸ್ ಮತ್ತೆ ಪರ್ಪಲ್ ಮುಖ್ಯವಾದ ತಳಿಗಳು ಸರ್. ಇವು ಈಗ ನಮ್ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಮತ್ತೆ ತುಮಕೂರು ಭಾಗದಲ್ಲಿ ನರ್ಸರಿಗಳಲ್ಲಿ ಈ ಗಿಡಗಳು ಸಿಗ್ತಾ ಇದಾವ ಸರ್. ಅಂದಾಜಾಗಿ ಒಂದ್ ಗಿಡ ಯಾವ ರೇಟಿ ಸಿಗ್ತಂತ ಏನಾದ್ರು ನಿಮ್ಗೆ? 300-400 ರೂಪಾಯಿಗೆ ಒಂದ್ ಗಿಡ ಸರ್. ಇದು ಎಷ್ಟು, 1 ವರ್ಷದ ಸಿಗ್ತದ 2 ವರ್ಷ ಸಿಗ್ತದ್ರಿ ಸರ್? ಕಸಿ ಮಾಡಿರೋದು 1.5 ವರ್ಷದ ಇರುತ್ತೆ ಸರ್, 1.5-2 ವರ್ಷದ. ಅಂದ್ರೆ ಅದನ್ನೆಲ್ಲ ಹಚ್ಚಿದ್ರೆ ಅಂದ್ರೆ ಮತ್ತೊಂದ್ ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, 1.5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿಬಿಡ್ತದೆ ಅಂದ್ರೆ ತುಮಕೂರು ಆ ಕಡೆ ಬೆಂಗಳೂರಿನಲ್ಲಿ ಸಿಗ್ತವೆ ಇವು. ಸರ್, ಇದು ಇನ್ನು ನಮ್ಮ ಹೊಲದಾಗ ಹಚ್ಚಬೇಕು ಅಂತಂದ್ರೆ ಎಷ್ಟು ಅಂತರದಲ್ಲಿ ನಾವು ಹಚ್ಚಬೇಕು? ಸರ್ ಇದು ಆಕ್ಚುಲಿ ರೆಕಮೆಂಡೇಶನ್ ಮಾಡೋದು ನಾವು 20 ಫೀಟ್ ಬೈ 20 ಫೀಟ್ ಸರ್, ಸಾಲಿಂದ ಸಾಲು ಮತ್ತೆ ಗಿಡದಿಂದ ಗಿಡ, ಯಾಕಂದ್ರೆ ದೊಡ್ಡ ಸಪೋಟ ಗಿಡ ಹೆಂಗ್ ದೊಡ್ಡದೇ ಇರುತ್ತೋ ಹಂಗೆ ದೊಡ್ಡ ಗಿಡ ಆಗೋದ್ರಿಂದ 20 ಬೈ 20 ನಾವು ರೆಕಮೆಂಡೇಶನ್ ಮಾಡ್ತೀವಿ ಸರ್. ಒಂದ್ ಎಕರೆಗೆ ಎಷ್ಟು ಕೊಡ್ತೀರಾ? ಮಾಮೂಲಿ ಒಂದ್ ಮಾಮೂಲಿ ಹಚ್ಬೇಕಂದ್ರೆ ಇದಕ್ಕ 3 ಬೈ 3 ಗುಂಡಿಗಳಂತ ತೆಗೆದು ನಾವು ಅದನ್ನ ಹಚ್ಬೋದು ಸರ್. ಒಂದ್ ಎಕರೆಗೆ ಸುಮಾರು ಒಂದ್ 250 ಗಿಡಗಳನ್ನ ಕುಡಿಸ್ಬೋದು ಸರ್. 250 ಗಿಡಗಳು ಕೂಡ್ತಾವ ಒಂದ್ ಪ್ರತಿ ಎಕರೆಗೆ ಸರ್. ಸರ್, ನೀವ್ ಆಗ್ಲೇ ಹೇಳಿದ್ರಿ ಪ್ರಾರಂಭಿಕ ಹಂತದಲ್ಲಿ ಗಿಡ ಸಣ್ಣದಿರ್ತದ ಅಂತಂದಾಗ ನಾವು ಅಂತರ ಬೆಳೆಗಳು ಏನಾದ್ರೂ ಬೆಳಿಬಹುದು ಅಂತ ಹೆಂಗ್ ಮತ್ತೆ? ಖಂಡಿತವಾಗಿ ಸರ್, ಇದರಲ್ಲಿ ಸಾಕಷ್ಟು ಎಲ್ಲಾ ರೀತಿಯ ಹಣ್ಣಕ್ಕಿಂತ ತರಕಾರಿ ಹೂಗಳನ್ನು ಬೆಳೆಸಬಹುದು ಸರ್. ಅದ್ರ ಜೊತೆಗೆ ನಿಂಬು ಹಾಕ್ಬಹುದು, ಇದ್ರ ಜೊತೆಗೆ ಆಮೇಲೆ ಈಗ ನುಗ್ಗೆಕಾಯಿ ಹಾಕ್ಬಹುದು, ಕರಿಬೇವು ಹಾಕೋಬಹುದು, ಆಮೇಲೆ ಈ ದವಸ ದಿನಗಳಲ್ಲಿ ಇವು ತೊಗರಿ ಮತ್ತೆ ಎಳ್ಳು, ಹೆಸರು, ಉದ್ದು, ಎಲ್ಲಾ ಟೈಪ್ ನಾವು ಬೆಳೆಗಳನ್ನ ಇಲ್ಲಿ ಇದರಲ್ಲಿ ಬೆಳಿಬಹುದು. ಏನು ಸಮಸ್ಯೆ ಆಗುದಿಲ್ಲ ಅವಕ್ಕೆ ಗಿಡಕ್ಕೆ ತೊಂದರೆಗಳೇ ಇಲ್ಲ ಸರ್. ಸರ್, ಈಗ ಇದು ಹಣ್ಣು ನೋಡ್ಲಿಕ್ಕೆ ಹೆಂಗಿರ್ತಂತ್ರಿ? ಯಾಕಂದ್ರೆ ನಮ್ಮ ರೈತರು ಸಾಕಷ್ಟು ಜನ ನೋಡ್ಲಿಕ್ಕಿಲ್ಲ, ಅವಕ್ಯಾಡೋ ಅಂತ ಹೆಸರು ಕೇಳೋದೆ ಕಡಿಮೆ, ನೋಡ್ಲಿಕ್ಕೆ ಹೆಂಗಿರ್ತದ ಮತ್ತ ತೂಕ ಅಂತ ಹೇಳಿದ್ರೆ 300-350 ಗ್ರಾಂ ಒಂದು ಬರ್ತದ ಅಂತ ಹೇಳಿ ಸರ್. ಅಂದ್ರೆ ಬಣ್ಣ ನೋಡಕ್ಕೆ ಪೇರ್ಲೆ ಬರುತ್ತೆ, ಜಾಪಲ್ಕಾಯಿ ಬರುತ್ತಲ್ಲ ಸರ್, ಅದೇ ಟೈಪ್ ಶೇಪ್ ಇರುತ್ತೆ ಸರ್. ನಮ್ಗೆ ಅಲಬಾದ್ ಸಫೇದಕ್ಕಿಂತ ಲಕ್ನೋ 49 ಓವಲ್ ಶೇಪ್ ಬರುತ್ತೆ ನೋಡಿ ಸರ್, ಆ ಟೈಪ್ ಬರುತ್ತೆ ಸರ್. ಅಚ್ಚ ಹಸಿರು ಇರುತ್ತೆ ಸರ್ ಇದು. ಅಂದ್ರೆ ಹಣ್ಣಾದ್ರೂ ಹಂಗೆ ಹಸಿರು ಬಣ್ಣನೇ ಇರುತ್ತೆ, ಕಾಯಿದಾಗ ಅಚ್ಚ ಹಸಿರು ಇರುತ್ತೆ, ಹಣ್ಣಾದಾಗ ಸ್ವಲ್ಪ ಬ್ರೌನ್ ಕಲರ್ ಬಂದಿರುತ್ತೆ ಸರ್. ಅಂದ್ರೆ ಬ್ರೌನ್ ಬಂದ್ಮೇಲೆ ಇದನ್ನ ನಾವು ಕಡಿಬೇಕು. ಸರ್, ಒಂದು ಇದು ಅವಕ್ಯಾಡ್ ಆಯ್ತು, ಇನ್ ಇನ್ನೊಂದು ಹೇಳಿದ್ರಿ ನೀವು ವಾಟರ್ ಆಪಲ್ ಅಂತ ಹೇಳಿ. ವಾಟರ್ ಆಪಲ್, ಇದು ವಾಟರ್ ಆಪಲ್ ಏನು ಕನ್ನಡದಾಗ ಇದಕ್ಕೆ ಏನಂತಾರೆ, ಇದು ಯಾವ ದೇಶದ್ದು ಅಂತ ಸ್ವಲ್ಪ ಹೇಳ್ತಾರೆ ಸರ್? ಇದು ವಾಟರ್ ಆಪಲ್ ಅಂತ ಹೇಳಿ ಕನ್ನಡದಲ್ಲಿ, ಇದಕ್ಕ ಅಂತದ್ದೇ ಹೆಸರಿಲ್ಲ, ಬಟ್ ಇದಕ್ಕ ರೋಸ್ ಆಪಲ್ ಅಂತ ಹೇಳ್ತಾರೆ ಸರ್. ಆದ್ರೂ ಅದ್ರ ಒಂದ್ ಇಂಗ್ಲಿಷ್ ವರ್ಡ್ ಆಯ್ತು ನಮ್ಗೆ, ಅಡ್ಡಿಲ್ಲ ಸರ್. ರೋಸ್ ಆಪಲ್, ಆರ್ ವಾಟರ್ ಆಪಲ್, ಆರ್ ವ್ಯಾಕ್ಸ್ ಆಪಲ್ ಅಂತ ಹೇಳ್ತಾರೆ. ಇದು ಏನಪ್ಪಾ ಅಂದ್ರೆ ನಮ್ದು ಏನು ನೆರಳೆ ಹಣ್ಣು ಬರ್ತದ ಸರ್, ಅದೇ ಜಾತಿಗೆ ಸೇರುವಂತಹ ಒಂದು ಬೆಳೆ ಸರ್. ಇದು ಮತ್ತೆ ನೋಡ್ಲಿಕ್ಕೆ ಹೆಂಗಿರ್ತದೆ ಸರ್ ಹಣ್ಣು? ಇದು ಇದು ಹಣ್ಣಾದಾಗ ಸ್ವಲ್ಪ ಪಿಂಕ್ ಕಲರ್ ಪ್ಲಸ್ ರೆಡ್ ಕಲರ್ ಮಿಕ್ಸ್ಡ್ ಆಗಿ ಆಗಿರುತ್ತೆ, ತುಂಬಾ ನೋಡಕ್ ತುಂಬಾ ಸುಂದರವಾದ ಒಂದು ಹಣ್ಣು ಸರ್. ಇದು ಸರ್, ಇದು ಯಾವ ರೀತಿ ನಾವು ಉಪಯೋಗ ಮಾಡಬಹುದು? ಏನು ಜ್ಯೂಸ್ ಮಾಡಬಹುದು, ನೇರವಾಗಿ ತಿನ್ಬಹುದು? ಹೆಂಗ? ಇದನ್ನ ನೇರವಾಗಿ ತಿನ್ಬಹುದು ಸರ್. ಇದು ಸಾಕಷ್ಟು ಪ್ರಚಲಿತವಾದ ಒಂದು ಹಣ್ಣು ಸರ್, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ಪ್ರತಿಯೊಬ್ಬರು ಲೈಕ್ ಮಾಡ್ತಾರೆ. ಇದರದ್ದು ಔಷಧಿ ಗುಣಗಳು ಬಂದು ಡಿಟಾಕ್ಸಿಫಿಕೇಶನ್, ಆಮೇಲೆ ಲಿವರ್ ಮತ್ತೆ ಕಿಡ್ನಿ ಏನಾದ್ರೂ ತೊಂದರೆ ಇದರಲ್ಲಿ ಇದ್ರೆ ಅದನ್ನ ರಿಕವರಿ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಸರ್. ತುಂಬಾನೇ ಆರೋಗ್ಯಕರವಾದ ಮತ್ತೆ ಔಷಧಿ ಗುಣಗಳನ್ನು ಹೊಂದಿರೋದು ಸರ್. ಈವನ್ ಇದ್ರದ ತೊಗಟೆ ಬರುತ್ತಲ್ಲ ಸರ್, ಕಾಂಡದ ತೊಗಟೆ, ಅದನ್ನ ಕಷಾಯ ಮಾಡಿ ಕುಡಿದ್ದೇ ಆದಲ್ಲಿ ಈ ಡಯಾಬಿಟಿಕ್ಸ್ ನಮಗೆ ಸಕ್ಕರೆ ರೋಗ ಅದನ್ನು ಸಹ ಕಡಿಮೆ ಮಾಡುತ್ತೆ ಸರ್. ಅದ್ರ ಜೊತೆಗೆ ಇದರಲ್ಲಿ ಹೈ ಪೊಟಾಶ್ ಇರೋದ್ರಿಂದ ಈ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಅದನ್ನು ಸಹ ಕಡಿಮೆ ಮಾಡುತ್ತೆ. ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಆಮೇಲೆ ಈವನ್ ಇದು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಜಾಸ್ತಿ ಇರುತ್ತೆ ಸರ್. ಇಮ್ಯುನಿಟಿ ಬೂಸ್ಟರ್ ಜಾಸ್ತಿ ಮಾಡಿ ಟ್ಯೂಮರ್ ಮತ್ತೆ ಕ್ಯಾನ್ಸರ್ ಗಳ ಅಂತಹ ಒಂದು ಭಯಂಕರ ರೋಗಗಳನ್ನು ಸಹ ಇದು ಹತೋಟಿ ಮಾಡ್ಲಿಕ್ಕೆ ಇದು ಸಹಕಾರ ಮಾಡ್ತದೆ ಸರ್. ಸರ್, ಇದು ಮತ್ತೆ ಜ್ಯೂಸ್ ಮಾಡ್ಕೊಂಡು ತಿನ್ಬೇಕು ಅಥವಾ ಜ್ಯೂಸ್ ಮಾಡಿ ಡೈರೆಕ್ಟ್ ತಿನ್ಬಹುದು ಸರ್? ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಡೈರೆಕ್ಟ್ ಆಗಿ ತಿನ್ಬಹುದು. ನೀವು ಬೀಜ ಸಣ್ಣ ಸಣ್ಣ ಇರ್ತಾವ ಸರ್, ಆಪಲ್ ಬೀಜಕ್ಕಿಂತ ಸಣ್ಣ ಸಣ್ಣ ಇರ್ತವೆ, ತುಂಬಾ ಸ್ವಾದಿಷ್ಟಕರವಾದ ಹಣ್ಣು ಅಂದ್ರೆ ನೀವು ತಿಂದಿರಂದ್ರೆ ಇದು? ಎಸ್ ಸರ್, ತಿಂದಿನ. ಇದು ಸುಮಾರು 12-15 ಮೀಟರ್ ಉದ್ದ ಗಿಡ ಆಗುತ್ತೆ ಸರ್. ಇದು ಬಹುವಾರ್ಷಿಕ ಬೆಳೆ ಸರ್. ಇದನ್ನ ನಮ್ಮ ಈಗ ಜಾಮೂನ್ ಹೆಂಗು ನಾವು ಬೆಳೆಸ್ತೀವೋ ಹಂಗೆ ಸರ್. ಇದು ಬಹಳ ಹಾರ್ಡಿ ಕ್ರಾಪ್, ಇದು ಹಲವು ವರ್ಷಗಳಿಂದ ಬೆಳೆದುಕೊಂಡು ಬಂದಿರುವಂತಹ ಬೆಳೆ ಸರ್ ಇದು. ಬಟ್ ಕಮರ್ಷಿಯಲೈಸೇಷನ್ ಆಗಿಲ್ಲ ಅಂದ್ರೆ ಮಾರುಕಟ್ಟೆಗೆ ವಾಣಿಜ್ಯವಾಗಿ ಯಾರು ಯೂಸ್ ಮಾಡ್ತಾ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸ್ಕೋಪ್ ಇದೆ ಸರ್ ಇದಕ್ಕೆಲ್ಲ. ಈಗ ಹೊಸ ನಾವು ಸಪೋಟ ಬೆಳೆದೆ, ಮಾವು ಬೆಳೆದೆ, ಅದನ್ನೆಲ್ಲ ತಿನ್ನೋದ್ ಬಿಟ್ರ ಸರ್, ಈವನ್ ಗ್ರೇಪ್ಗೂ ಬಿಟ್ರ, ಎಲ್ಲಾ ಹಳೆ ಹಣ್ಣುಗಳನ್ನ ತಿನ್ನೋದ್ ಬಿಟ್ಟು ಹೊಸ ಹೊಸ ಹಣ್ಣುಗಳನ್ನು ಹುಡುಕ್ತಾ ಇದಾರೆ. ಇವನ್ ಕರೋಂಡ ಇದೆ, ಕವಳೆ ಹಣ್ಣು ಅಂತ ಹೇಳ್ತಾರೆ ಸರ್, ಅದಕ್ಕೂ ಸಹ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಕವಳೆ ಹಣ್ಣು ಸಹಿತ ನಾವು ಒಳ್ಳೆ ರೀತಿಯಿಂದ ನಾವು ಬೆಳೆದ್ರೆ ಹೆಚ್ಚಿನ ಲಾಭ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ಖಂಡಿತವಾಗಿ ಸರ್, ಅದರಲ್ಲಿ ಐರನ್ ಕಂಟೆಂಟ್, ಕಬ್ಬಿಣಾಂಶ ಬಹಳ ಇರೋದ್ರಿಂದ ಈ ಅನಿಮಿಯಾ ಈ ರೋಗ ಇದೆಯಲ್ಲ ಸರ್, ಎಸ್ಪೆಷಲಿ ಹೆಣ್ಮಕ್ಳು ಇದನ್ನ ಅವಾಗ ತಿಂತಾ ಇದ್ರೆ ತಮಗೆ ಆಗುವಂತ ಅನಿಮಿಯಾ ರೋಗವನ್ನು ನಾವು ಇಲ್ಲಿ ಹತೋಟಿ ಮಾಡಬಹುದು ಸರ್. ಸಂತಂದ್ರಿಗೆ ಅದು ವಾಟರ್ ಆಪಲ್ ಸರ್ ವರ್ಷದ ಒಂದ್ಸಲ ಹಣ್ಣು ಬಿಡುತ್ತದೋ ಅಥವಾ ಹಂಗೆ ನಿರಂತರವಾಗಿ ಬಿಡ್ತಾ ಇರ್ತಂತ್ರಿ? ವಾಟರ್ ಆಪಲ್ ವರ್ಷದಲ್ಲಿ 2 ಸಲ ಬಿಡುತ್ತೆ ಸರ್. ಎಸ್ಪೆಷಲಿ ಜೂನ್ ಜುಲೈ ಬರುತ್ತಲ್ಲ ಸರ್, ಈ ಟೈಮ್ ಅಲ್ಲಿ ಇದು ಈವನ್ ಈ ಅವಕಾಡೋ ಅಷ್ಟೇ ಸರ್, ಬಟರ್ ಫ್ರೂಟ್ ಇದೆಯಲ್ಲ ಸರ್, ಮೇ ಮತ್ತೆ ಜೂನ್ ಜುಲೈ ಈ ಒಂದು ಹೊತ್ತಿನಲ್ಲಿ ವರ್ಷಕ್ಕೆ ಎರಡು ಸಲ ಅವಕಾಡೋ ಹಣ್ಣು ಬಿಡುತ್ತೆ ಸರ್, ವಾಟರ್ ಆಪಲ್ ವರ್ಷದಲ್ಲಿ ಎರಡು ಸಲ ಸರ್. ಮತ್ತೆ ಅದನ್ನ ಸಂಗ್ರಹಣೆ ಮಾಡಿ ಇಡಬಹುದು ಅಂತ ಹೆಂಗ ಸರ್? ಮತ್ತೆ ಮಾಡಬಹುದು ಸರ್, ಅದಕ್ಕೇನ್ ಯಾಕೆ ತೊಂದ್ರೆ, ಯಾಕಂದ್ರೆ ಅದು 50% ಹಣ್ಣಾದಾಗ ಅದನ್ನ ನಾವು ವ್ಯಾಕ್ಸಿಗೆ ಆಪಲ್ ಗೆ ಹೆಂಗ್ ವ್ಯಾಕ್ಸ್ ಕೋಟಿಂಗ್ ಮಾಡ್ತಾರಲ್ಲ ಸರ್, ಅಥವಾ ಸ್ಟ್ರಿಂಗ್ ರ್ಯಾಪಿಂಗ್ ಅಂತ ಹೇಳ್ತಾರೆ, ಸ್ಟ್ರಿಂಗ್ ರ್ಯಾಪಿಂಗ್ ಸಹ ಅದನ್ನ ಮಾಡಿ ಫ್ರಿಡ್ಜ್ ಅಲ್ಲಿ ಒಂದು 3-4 ತಿಂಗಳ ಮಟ್ಟ ಅದನ್ನ ಸ್ಟೋರೇಜ್ ಮಾಡಬಹುದು ಸರ್. ಇವನ್ ನಮ್ಮ ಕೇರಳ ಮತ್ತೆ ತಮಿಳುನಾಡು ಭಾಗದಲ್ಲಿ ವರ್ಷದಲ್ಲಿ ಎರಡ್ ಸಲನು ಬೆಳೀತಾರೆ ಸರ್ ಅವರು, ಬಿಕಾಸ್ ಕ್ಲೈಮೇಟ್ ಫೇವರಬಲ್ ಇದೆ, ನಮ್ಮ ಭಾಗದಲ್ಲಿ ಕ್ಲೈಮೇಟ್ ಅನ್ಫೇವರಬಲ್ ಇರೋದ್ರಿಂದ ವರ್ಷದಲ್ಲಿ ಒಂದೇ ಸಲ ಬರುತ್ತೆ ಸರ್ ಹಣ್ಣು ಬರ್ತದಂತ್ರಿ. ಸರ್ ನೀವು ಹಾಗೆ ಹೇಳಿದ್ರೆ ವ್ಯಾಕ್ಸ್ ಹಚ್ಚೋದು ಅಂತೀರ ಸರ್, ವ್ಯಾಕ್ಸ್ ಹಚ್ಚಿದ್ಮೇಲೆ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಅದು ತೊಂದರೆ ಆಗೋದಿಲ್ಲ ಅಂತ ಹೆಂಗ್ ಮತ್ತೆ ಸರ್? ಕೆಲವು ವ್ಯಾಕ್ಸ್ ಗಳು ಎಡಿಬಲ್ ವ್ಯಾಕ್ಸ್ ಅಂತ ಇರ್ತಾವ ಸರ್, ಕೆಲವು ನಾನ್ ಎಡಿಬಲ್ ಅಂದ್ರೆ ಸಿಂಥೆಟಿಕ್ ಆಗಿ ಕೃತಕವಾಗಿ ಮಾಡಿರುವಂತ ವ್ಯಾಕ್ಸ್ ನಮಗೆ ಆರೋಗ್ಯಕ್ಕೆ ಹಾನಿಕರವಾದದ್ದು. ಈಗ ಇದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ ಸರ್, ನೆಕ್ಸ್ಟ್ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ವ್ಯಾಕ್ಸ್ ಗಳನ್ನು ಈ ಫುಡ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇರೋದು. ಈಗ ಆಪಲ್ ಮೇಲೆ ಹಸ್ತಾರ ಸರ್ ವ್ಯಾಕ್ಸ್, ಎಡಿಬಲ್ ವ್ಯಾಕ್ಸ್ ಇರೋದು. ಅಂದ್ರೆ ಸಿಂಥೆಟಿಕ್ ಅಲ್ಲ ಅದು? ಸಿಂಥೆಟಿಕ್ ಅಲ್ಲ ಸರ್, ಅದು ಆಕ್ಚುಲಿ ಸಿಂಥೆಟಿಕ್ ಇದ್ರೆ ಅದನ್ನ ಗೌರ್ಮೆಂಟ್ ಅವರು ಅದನ್ನ ಅಲೋ ಮಾಡಲ್ಲ ಸರ್ ಆಕ್ಚುಲಿ. ಸರ್ ಮತ್ತೆ ನಮ್ಮ ಉಪಯೋಗ ಮಾಡುವಂತವ್ರಿಗೆ ಈ ಸಾಮಾನ್ಯವಾಗಿ ಆಪಲ್ ಮೇಲೆ ವ್ಯಾಕ್ಸ್ ಹಚ್ಚುವಂತದ್ದು ನಮಗೆ ಒಂದು ಸಂಬಂಧ ಬರುವಂತದ್ದು, ಅದು ಸಿಂಥೆಟಿಕ್ ಹಚ್ಚರು ಅಥವಾ ನ್ಯಾಚುರಲ್ ಹಚ್ಚರು ನೈಸರ್ಗಿಕ ಹಚ್ಚರು ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಸರ್? ಅದು ನಮಗೆ ಗೊತ್ತಾಗಲ್ಲ ಸರ್ ಆಕ್ಚುಲಿ, ಅದು ಲ್ಯಾಬೋರೇಟರಿ ಕಳ್ಸಿದ್ರೆ ಅಷ್ಟೇ ಆಗುತ್ತೆ. ಬಟ್ ಏನಪ್ಪ ಗ್ರಾಹಕರಿಗೆ ನಾನು ಹೇಳಿ ಇಷ್ಟಪಡ್ತೇನೆ ಅಂದ್ರೆ, ನೀವು ಆಪಲ್ ತಂದಿದ್ದೆ ಆದಲ್ಲಿ ಸ್ವಲ್ಪ ಉಗುರು ಬೆಚ್ಚು ನೀರು ಮಾಡಿ ಆ ಆಪಲ್ ಒಂದ್ 2-3 ನಿಮಿಷ ಒಳಗೆ ಬಿಡ್ರಿ, ಬಿಟ್ಟಿದ್ದ ನಂತರ ಅದು ವ್ಯಾಕ್ಸ್ ಇದ್ದೆಲ್ಲ ಇದು ಡಿಸಾಲ್ವ್ ಆಗುತ್ತೆ ಸರ್. ಓಹೋ ಹೋ, ಅದು ಯಾವುದೇ ವ್ಯಾಕ್ಸ್ ಇರುವಲ್ದಕ್ಕ? ಹೌದು ಸರ್, ಅಂದ್ರೆ ಬಿಸಿ ನೀರಿನಲ್ಲಿ ಹಾಕಿ ಒಂದ್ 5 ನಿಮಿಷ ಬಿಟ್ಟು ಆಮೇಲೆ 5 ನಿಮಿಷ ಬಿಟ್ಟು ಆಮೇಲೆ ಅದನ್ನ ಒರೆಸಿ ತಿಂದಿದ್ದಲ್ಲಿ ಏನೂ ಆಗಲ್ಲ ಸರ್. ಆಕ್ಚುಲಿ ಏನು ಸಣ್ಣ ಮಕ್ಕಳಿಗೆ ತಿನ್ಸ್ಬೇಕಂದ್ರೆ ಮೇಲಿಂದೆಲ್ಲ ಪದರ ತೆಗಿತಾರೆ ಸರ್, ಸೊಪ್ಪಿ ತಗಸಿ ಒಳಗಿಂದ ಅಷ್ಟೇ ತಿನ್ಸ್ತಾರೆ, ಅದರಿಂದ ಏನು ಸಿಗಲ್ಲ. ಆಕ್ಚುಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಬಟ್ ಆಂಟಿ ಆಕ್ಸಿಡೆಂಟ್ ಇರೋದೇ ಕೆಂಪು ಬಣ್ಣದಲ್ಲಿ ಇರುವಂತದ್ದು ಸರ್ ಅದರಲ್ಲಿರುವಂತದ್ದು. ಅದಕ್ಕೆ ಅದನ್ನ ಮಿಕ್ಸಿದಲ್ಲಿ ರುಬ್ಬಿ ಬೇಕಾದ್ರೆ ಮಕ್ಕಳಿಗೆ ತಿನ್ಸೋದ್ರಿಂದ ಒಳ್ಳೆ ರೀತಿಯ ಒಂದು ಉಪಯೋಗ ಆಗುತ್ತೆ. ಆದ್ರೆ ಒಂದೇ ಆದ್ರೆ ನೀವು ಚಲೋತ್ನಾಗಿ ಬಿಸಿ ನೀರಿನಾಗ ಒಂದ್ 5 ನಿಮಿಷ ಇಟ್ಟು ಚಲೋತ್ನಾಗ ಒರೆಸಿದ್ರೆ ಮಕ್ಕಳು ಕೊಡಬಹುದು, ದೊಡ್ಡವರು ತಿನ್ಬಹುದು, ಏನ್ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರೆ. ರೋಸ್ ಆಪಲ್ ಅಲ್ಲಿ ವೆರೈಟಿ ಇದಾವ ಸರ್ ಕೆಲವು, ಬಿಗ್ ಫ್ರೂಟ್, ಬಿಗ್ ರೆಡ್ ಅಂತ ಹೇಳಿ, ಆಮೇಲೆ ವೈಟ್ ನಾವ್ ವೈಟ್ ಅಂತ ಇದಾವ ಸರ್, ವೈಟ್ ನಾವ್ ವೈಟ್, ಪಿಂಕ್, ಬಿಗ್ ಫ್ರೂಟ್ ಮತ್ತೆ ಬೆಗ್ ರೆಡ್ ಅಂತ ಹೇಳಿ. ಸರ್ ಇದು ಯಾವ ದೇಶದಂತ್ರಿ ಮೂಲವಾಗಿ? ಇವು ಮಲೇಷ್ಯಾ ದೇಶದ ಸರ್. ಇದು ನಮ್ಮ ದೇಶಕ್ಕೆ ಯಾವಾಗ ಬಂತು ಮತ್ತೆ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಬೆಳಿಲಿತ್ತರ ಅಂತ ಹೆಂಗ? ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ಬೆಳೀತಾ ಇದಾರೆ, ಇದು ಸುಮಾರು 16ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಇದು ಇಂಟ್ರೊಡ್ಯೂಸ್ ಆಗಿದೆ ಸರ್. ಓ, ಅಂದ್ರೆ ಇದು ಬಹಳ ಹಳಿದಂದಂಗ ಆಯ್ತು ಸರ್. ಇದು ಬಹಳ ಹಳೆ ಸರ್. ಹೌದು, ಇದು ಆಕ್ಚುಲಿ ಕಾಡಲ್ಲಿ ಇದ್ದಿದ್ದ ಬೆಳೆ ಸರ್, ಇದು ನಾಡಿಗೆ ಬಂದಿದೆ ಅಷ್ಟೇ ಸಂಶೋಧನೆ ಮುಖಾಂತರ. ಹೌದಾ? ಆಮೇಲೆ ಇದ್ರ ಮೇಲೆ ಸಾಕಷ್ಟು ವರ್ಕ್ ರಿಸರ್ಚ್ ಆಗ್ತಾ ಇದೆ ಸರ್. ಬೇರೆ ಬೇರೆ ಯಾವ ಟೈಪ್ ನಾವು ರಿಸರ್ಚ್ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಮಾಡಬಹುದು, ಯಾವ ಟೈಪ್ ಈ ಕಡಿಮೆ ದರದಲ್ಲಿ ಯಾವ ಟೈಪ್ ಅವ್ರಿಗೆ ಸಾಮಾನ್ಯ ಗ್ರಾಹಕರಿಗೆ ಹೆಂಗ್ ಸರಬರಾಜು ಮಾಡಬಹುದು ಅಂದ್ರೆ ಸಿಎಫ್ ಟೈರ್ ಅವರು ರಿಸರ್ಚ್ ಮಾಡ್ತಾ ಇದಾರೆ. ಮುಂದಿನ ದಿನಮಾನಗಳಲ್ಲಿ ಇದ್ರದ್ದೆಲ್ಲ ಬೈ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಸರ್. ಅಂದ್ರೆ ತಾವ್ ಹೇಳೋದು ಸರ್, ಈಗ ನಮ್ಮ ರೈತರು ಬೆಳೆದ್ರು ಅಂತಂದ್ರೆ ಅದೆಲ್ಲ ಸಂಶೋಧನೆ ಬಂದು ಹೊರಗೆ ಬರೋದ್ರೆ ನಮ್ಮ ರೈತರಲ್ಲಿ ಹಣ್ಣು ರೆಡಿ ಇರ್ತದ, ಅದ್ರ ಒಂದು ಒಳ್ಳೆ ಲಾಭ ಮಾಡ್ಕೊಳಕ್ ಬರ್ತದೆ. ಯಾಕಂದ್ರೆ ಎಲ್ಲರೂ ಬಂದು ಬೆಳೆದು ಅವಾಗ ನಾವು ಬೆಳಿಲಿಕ್ಕೆ ಹೋದ್ರೆ ಮತ್ತೆ 3-4 ವರ್ಷ ಬೇಕದು. ಸರಿ ಸರ್, ಖಂಡಿತವಾಗಿ ಸರ್ ಮಾಡಬಹುದು ಸರ್. ಮತ್ತೆ ಇದು ಇಳುವರಿ ಬಂದು 3-5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್, ಅಪ್ ಟು 30-40 ವರ್ಷ ಮಟ್ಟ ಇರ್ತದೆ ಸರ್ ಬೆಳೆದು. ಮತ್ತೆ ಒಂದು ಗಿಡಕ್ಕೆ ಎಷ್ಟು ಹಣ್ಣು ಸಿಗ್ತದೆ ಅಂತ ಏನಾರ ಹೇಳಬಹುದು? ಸುಮಾರು 600-700 ಹಣ್ಣುಗಳು ಸಿಗ್ತದೆ ಸರ್ ಒಂದ್ ಗಿಡದಿಂದ 1 ವರ್ಷಕ್ಕೆ. ಮತ್ ಇದ್ರ ರೇಟ್ ಏನಂತಾರೆ ಸದ್ಯ ಒಂದು ಮಾರ್ಕೆಟ್ ನಾನು ನೋಡಿದ್ ವಿಚಾರ ಮಾಡಿ? ಇದು 150 ರೂಪಾಯಿ ಇದೆ ಸರ್ ಪರ್ ಕಿಲೋ, ಪರ್ ಕೆಜಿ. ಇದು ಪರ್ ಕೆಜಿಗೆ ಒಂದು 12 ಹಣ್ಣು ಇರ್ತಾವ ಸರ್? ಜಾಸ್ತಿ ಒಂದ್ 20 ಫ್ರೂಟ್ ಬರ್ತಾವ, ಸಣ್ಣ ಇರ್ತಾವ ಅಂದಂಗ ಆಯ್ತು. ವೈಟ್ ವೈಟ್ ಕಡಿಮೆ, ಬಹಳ ವೈಟ್ ಕಡಿಮೆ ಇರ್ತಾವ ಸರ್. ಹೌದಾ? ಅಂತ ಇದೊಂದು ಕ್ಯಾಂಡಿ ಮಾಡಬಹುದು ಸರ್. ಈಗ ನೆಲ್ಲಿಕಾಯಿ ಹೆಂಗ್ ಕ್ಯಾಂಡಿ ಮಾಡ್ಕೊಂಡ್ ತಿಂತೀವಲ್ಲ ಸರ್, ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನೆಲ್ಲಿಕಾಯಿ ಕ್ಯಾಂಡಿ ಹೆಂಗ್ ಮಾಡ್ತೀವಿ, ಇದ್ರದ್ದು ಕ್ಯಾಂಡಿ ಮಾಡಬಹುದು ಸರ್. ಜಾಮ್ ಟೈಪ್ ನು ಮಾಡಿ ತಿನ್ಬಹುದು ನಾವು? ಮಾಡಬಹುದು ಖಂಡಿತವಾಗಿ ಸರ್. ಮುಂದಿನ ದಿನಗಳಲ್ಲಿ ಇದಕ್ಕ ವೈನ್ ಬರ್ತಾ ಇದೆ ಸರ್ ಆಲ್ರೆಡಿ. ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲಿ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದ ವೈನ್ ಮಾಡಿದ್ದಾರೆ ಸರ್. ಅಂದ್ರೆ ಬರೋ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಬರುವಂತದ್ದು ಎಲ್ಲಾ ಅವಕಾಶಗಳು ಅದಾವ. ಎಸ್ ಸರ್. ಸರ್ ಮತ್ತೆ ಇದು ಅಂತರ ಹೆಂಗ್ ಹಚ್ಚಬೇಕು, ಯಾವ ರೀತಿ ಅಂತ ಸ್ವಲ್ಪ ಹೇಳ್ತೀರಿ ಸರ್? ಅದು ಅಂತರ ಇದೆಯಲ್ಲ ಸರ್, ಅದು 15 ಫೀಟಿಗೆ ಒಂದ್ ಸರ್, 15 ಫೀಟ್ ಸಾಲಿಂದ ಸಾಲು ಗಿಡನ ಗಿಡ 15 ಫೀಟ್ ಸರ್. ಇದರಲ್ಲಿ ಎಲ್ಲಾ ರೀತಿಯ ಏನು ದವಸ ಧಾನ್ಯಗಳು, ತರಕಾರಿ, ಹೂ ಎಲ್ಲನೂ ಸಹ ಬೆಳೆಸಬಹುದು. ಸಾಮಾನ್ಯವಾಗಿ ರೈತರು 3 ಅಡಿ 3 ಅಡಿ 3 ಅಡಿ ಏನು ಅಗಲ ಉದ್ದ ಮತ್ತೆ ಆಳ ಗುಂಡಿಗಳನ್ನು ತೊಡೆದು ಇದರಲ್ಲಿ ನಾವು ಶಿಫಾರಸು ಮಾಡಿರುವಂತಹ ಕೊಟ್ಟಿ ಗೊಬ್ಬರ ಅಂದ್ರೆ ಸುಮಾರು 2 ಪುಟ್ಟಷ್ಟು ಕೊಟ್ಟಿ ಗೊಬ್ಬರ, 1 ಪುಟ್ಟಷ್ಟು ಮರಳು, ಆಮೇಲೆ ಬೇವಿನ ಹಿಂಡಿ ಸ್ವಲ್ಪ ಒಂದು 100 ಗ್ರಾಮ್ ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಗುಂಡಿ ತುಂಬಿ ಹಾಕಿ ಒಂದು 6 ತಿಂಗಳ ನಂತರ ಒಂದು ಪಿಂಚಿಂಗ್ ಅಂತ ಹೇಳ್ತಾರ ಅಂದ್ರೆ ಕೂಡಿ ಚೂಟು ಗೋವಿಕೆ ಮಾಡೋದ್ರಿಂದ ಕೌಲುಗಳು ಜಾಸ್ತಿ ಬಂದು ಮುಂದಿನ ಒಂದು 2-3 ವರ್ಷದಲ್ಲಿ ಅದು ಕಾಯಿ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ನಾವು ಸಪೋರ್ಟ್ ಕೊಡೋದು ಅದೇನ ಅವಶ್ಯಕತೆ ಇಲ್ಲ ಅಂತ ಅರ್ಲಿ ಸ್ಟೇಜ್, ಯಾಕಂದ್ರೆ ಕಸಿ ಮಾಡಿರ್ತಾರಲ್ಲ ಸರ್, ಎಲ್ಲ ಗಿಡಗಳು ನಾವು ಸಪೋರ್ಟ್ ಕೊಡ್ಲೇಬೇಕು, ಇಲ್ಲ ಮುರಿದು ಬೀಳೋ ಸಾಧ್ಯತೆ ಹೆಚ್ಚಿಗೆ. ಮುರಿದು ಬಿಡ್ತಾವ. ಆಮೇಲೆ ಏನಂತ ಕಸಿ ಮಾಡಿರೋ ಜಾಗ ಏನಿದೆ ಸರ್, ಅದು ಭೂಮಿ ಮಟ್ಟದಿಂದ ಅಟ್ಲೀಸ್ಟ್ ಒಂದು 1/2 ಅಡಿ ಮೇಲೆ ಇರ್ಬೇಕು ಸರ್. ಈಗ ರೈತರು ಏನ್ ಮಾಡ್ತಾರೆ ಸರ್, ನರ್ಸಿಂದ ತರ್ತಾರೆ, ಅದು ಕಸಿ ಮಾಡಿರುವಂತದ್ದು ಮಣ್ಣಿಗೆ ಟಚ್ ಆಗಿರಂಗ ನಾಟಿ ಮಾಡಿರ್ತಾರೆ. ಅದರಿಂದ ಏನಾಗುತ್ತೆ ಸರ್, ಮಣ್ಣು ಮತ್ತೆ ನೀರು ಮಿಕ್ಸ್ ಆಗಿ ಆ ಕಸಿ ಮಾಡಿರೋ ಜಾಗಕ್ಕೆ ಹೋಗಿ ಯಾವ್ದಾದ್ರು ಒಂದು ಶಿಲೀಂಧ್ರ ಅಥವಾ ಯಾವ್ದಾದ್ರು ಒಂದು ರೋಗ ಬಂದು ಅದು ಮುರಿದು ಬಿಡುವ ಚಾನ್ಸ್ ಜಾಸ್ತಿ ಇರೋದ್ರಿಂದ ರೈತರಿಗೆ ಅದು ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾಗಿರೋ ಸರ್, ಅದು ಒಂದು ಮಿನಿಮಮ್ 1/2 ಅಡಿ ಯಾವ್ದೇ ಗಿಡ ಹಾಕ್ತಿ, ಮಿನಿಮಮ್ 1/2 ಅಡಿ ಭೂಮಿ ಮಟ್ಟದಿಂದ ಮೇಲೆ ಇರ್ಬೇಕು ಸರ್. ಒಟ್ಟು ಕಸಿ ಮಾಡಿರೋ ಭಾಗ ಕೊಡ್ಬೇಕು, ಕಸಿ ಮಾಡಿರುವಂತ ಭಾಗ ಮೇಲೆ ಇರ್ಬೇಕಂತ ನಾವು. ಸರ್ ಮತ್ತೆ ಇದ್ರ ಸಸಿಗಳು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಅಂತಾರೆ? ಇದ್ರದ್ದು ಧಾರವಾಡದಲ್ಲಿ ಸಿಗುತ್ತೆ ಸರ್, ನಮ್ಮಲ್ಲಿ ಕಾಂಟ್ಯಾಕ್ಟ್ ಇದೆ ಸರ್. ಬೇಕಂದ್ರೆ ಅವ್ರಿಗೆ 50-100 ಬುಕ್ ಮಾಡಿದ್ರೆ ಅವರು ಡೆಲಿವರಿ ಮಾಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಸರ್ ಇದನ್ ಒಂದ್ಸಲ ಹಾಕ್ಬಿಟ್ಟು ನಾವೇ ಸಸಿ ಮಾಡ್ಕೋಬಹುದು ಸರ್. ಅದು ಬೀಜ ಬರುತ್ತಲ್ಲ, ಸಸಿ ಮಾಡಿ ಅದೇ ಕಾಂಡ ತಂದು ಕಾಂಡ ಕಸಿ ಮಾಡಿ ಸಸಿ ಅಭಿವೃದ್ಧಿ ಮಾಡೋದು ಬಹಳ ಈಜಿ ಇದೆ ಸರ್. ಹೌದಲ್ಲ ಸರ್, ಈ ಅವಕಾಡದಲ್ಲೂ ಸಸಿ ಅಭಿವೃದ್ಧಿ ನಮ್ಮ ರೈತರ ಮಟ್ಟದಲ್ಲಿ ಮಾಡ್ಕೊಳ್ಬಹುದು ಅಂತ? ಅದನ್ನು ಮಾಡ್ಕೋಬಹುದು ಸರ್, ಅದರಲ್ಲಿ ಬೀಜ ಬರ್ತಾವ ಸರ್. ಅದನ್ನ ಬೀಜದಿಂದನು ಸಸ್ಯ ಅಭಿವೃದ್ಧಿ ಮಾಡಬಹುದು ಅಥವಾ ಕಾಂಡ ಕಸಿನೂ ಮಾಡಬಹುದು ಸರ್. ಸರ್ ಮತ್ತೆ ಅವಕಾಡದಲ್ಲಿ ಬೀಜ ಸ್ವಲ್ಪ ದೊಡ್ಡದಿರುತ್ತಂತ ನಾನು ನೋಡಿದೆ ಫೋಟೋದೊಳಗೆ. ಸರಿ ಸರ್, ಹೌದು. ಆ ಬೀಜದ ಏನಾದ್ರೂ ಉಪಯೋಗ ಆಗ್ತಂತಾರೆ, ಬೀಜ ಒಗೆದೇ ಬಿಡದಂತಾರೆ? ಇಲ್ಲ ಇಲ್ಲ, ಬೀಜದ ಉಪಯೋಗ ಬಹಳ ಇದೆ ಸರ್. ಆಕ್ಚುಲಿ ಹಣ್ಣಿಗಿಂತ ಬೀಜ ಬಹಳ ಉಪಯೋಗ ಇದೆ, ಬಟ್ ಅದ್ ಬೀಜ ಬಹಳ ಗಟ್ಟಿ ಇರೋದ್ರಿಂದ ಜನಗಳು ಅದನ್ನ ತಿನ್ನಲ್ಲ. ಬಟ್ ಹೆಂಗ್ ನಾವೇನ್ ಹಲಸಿನ ಹಣ್ಣಿನ ಬೀಜ ಹೆಂಗ್ ನಾವು ಸುಟ್ಟು ತಿಂತೀವಲ್ಲ ಸರ್, ಅದೇ ಟೈಪ್ ಅದನ್ನ ಈ ಕನ್ಸ್ಯೂಮ್ ಮಾಡಬಹುದು. ಅಂದ್ರೆ ಅದರಿಂದ ನಮಗೆ ಸಾಕಷ್ಟು ನಮ್ಮ ದೇಹಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀರಿ ಸರ್. ಸರ್ ಇಷ್ಟೆಲ್ಲ ನೀವು ಪರಿಚಯ ಮಾಡಿಕೊಟ್ರೆ, ಈಗ ನಮ್ಮ ರೈತರಿಗೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕು, ಕೆಲವೊಂದು ಸಂಶಯಗಳಿರ್ತಾವ ಅಂತಂದ್ರೆ ನೀವು ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮ್ ಫೋನ್ ನಂಬರ್ ಏನ್ ಹೇಳ್ಬೋದು ಸರ್? ಸರ್ ಹೇಳ್ತೀನಿ ಸರ್, 9797 3959 59 59 84 84 64 64. ರೈತ ಬಂದ್ರೆ ವಾಸುದೇವ ನಾಯಕ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9793958946. ಈ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಅವಕಾಡು ಅಥವಾ ವಾಟರ್ ಆಪಲ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ತೋಟಗಾರಿಕಾ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ನೀವು ಚರ್ಚೆ ಮಾಡಬಹುದು. ಇದುವರೆಗೆ ಒಂದು ಹೊಸ ಬೆಳೆಗಳಾಗಿರುವಂತ ಅವಕಾಡು ಮತ್ತು ವಾಟರ್ ಆಪಲ್ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ವಾಸುದೇವ್ ಪಿ ನಾಯಕ್ ಅವರಿಗೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಜ್ಞವಾಣಿಯಲ್ಲಿ ಇದುವರೆಗೆ ಅವಕಾಡೊ ಅಥವಾ ಬೆಣ್ಣೆಹಣ್ಣು ಈ ಕುರಿತಾಗಿ ಡಾಕ್ಟರ್ ವಾಸುದೇವ ನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೃಷಿ ರಂಗದಲ್ಲಿ ಜಗದೇವಪ್ಪ ಗಡೇದ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ನೀನೊಲಿದರೆ ಕಲ್ಲೋ ಕನಕವಯ್ಯ ಕರುಣಾತ್ಮಕ ಜೀಯ, ಕೊರಡು ಕಷ್ಟ ಮರಿ ಮಾಡಿ ದಿ ಮಾರಾಯ. ನೀನೊಲಿದರೆ ಕಲ್ಲೋ ಕನಕವಯ್ಯ ಕರುಣಾತ್ಮಕ ಜೀಯ, ಕೊರಡು ಕಷ್ಟ ಮರಿ ಮಾಡಿ ದಿ ಮಾರಾಯ. ಕಳ ಸೂರ ಸೈನ ಮಾಡಿದಿ, ಕಲ್ಲೊಳಗಿನ ಕತ್ತಿಗೆ ಉಣಸಿ ಸಲಗಿರಿ, ಭಕ್ತಿಗೆ ಭಯಗೊಂಡು ಪ್ರೀತವನಾಳಿದಿ, ಆಸೆ ಕದೀತೀರಿ ಹರ್ಕ ದೋಷಕ್ಕಾಗಿ ಕೆರೆ ಮಣ್ಣ ವಾತಿ. ಒಂದ ಕುಟಿಲರಿ ಗಂಜಿ ಕೆಟ್ಟ ಕಾನಾನ ಸೇರಿದಿ ನಿಟಿಲಾಕ್ಷವಜ ಕೃಪ ಮರಿಗೆ ನಿಜ ರೂಪಾವ ತೋರಿದಿ ನಗರ ಪೂರ್ವ ದಿಕ್ಕನೆಂದು ತಿಳಿದ ಸಾರಿರಿ ನರರಿಗಂಜಿ ಶ್ರೀ ಶೈಲ ಸೇರಿರಿ ನರರು ಹುಡಕಿ ಹಾಕಾರಯ್ಯೋ ಅಲ್ಲಿ ಹಾಕಿರಿ ಅಲ್ಲಿಂದ ನೀ ಹೋದಿ ಕದಳಿಯ ಬನ ಕಮರಿ ಮಠ ಕೋಜಿ ಸೇರಿ ಕದಳಿಯ ಬನ ಕಮರಿ ಮಠ ಆದು ತನ್ನಲ್ಲಿ ಬಾವಿಂದ ತೇರಿ ಕೊಲ್ಲಿ ಇಷ್ಟಾದ ಮ್ಯಾಲಯಿಸ ಕೊಳ್ಳಪ್ಪ ಗುರು ಚೀಲಿ ಕದಳಿಯ ಬನ ಕಮರಿ ಮಠ ಆದು ತನ್ನಲ್ಲಿ ಗುರುರಾಯನ ಮುಟ್ಟಿ ಗುರುವಾಗುವ ತನಕ ಅರು ಬರಹುವ ತನಕ ಅರವಿನಾಲಯದೋಳು ತೆಲಿಸಾಡುವ ತನಕ ನಂಬಿದ ಮನು ಜಗ ಅಂಬಾಲಿ ಉಣಸಿದಿ ನಂಬಿದ ಮನು ಜಗ ಅಂಬಾಲಿ ಉಣಸಿದಿ ಅನುದಿನ ದುಡಸಿದಿ ಆಶ ಅಳಿದ ಮ್ಯಾಲಂಬೃತ ಕುಡಸಿದಿ ಆಶಯಂಬೋ ಮನ ಅಲ್ಲಿಲ್ಲ ನಸಿರಿ ಆಶಾಯಿದು ಶಾಶ್ವತ ತೋರಿದಿ ಆಶ ಅಳಿ ವದಕ ಈಶಾನ ವರಬೇಕು ಸಿಂಗಾಪುರ್ ಹೋಗಬೇಕು ವಿಷವೀರೇಶನ ದಾಸಾಗಿ ದುಡಿಬೇಕು ನಾನೆಂತ ಪಾಪಿ ನಾ ಗುರಿ ಹೋಗಿ ಮಾಡಿದ ಕಳ್ಳತನ ಸಂಜೋ ಭಗವಾನ ಮಾಡಲಾರ್ದೆ ಬಂದಿತ್ತು ಮನಿತಾನ ನಾನೆಂತ ಪಾಪಿ ನಾ ಗುರಿ ಹೋಗಿ ಮಾಡಿದ ಕಳ್ಳತನ ಸಂಜೋ ಭಗವಾನ ಮಾಡಲಾರ್ದೆ ಬಂದಿತ್ತು ಮನಿತಾನ ಬಂದಿತ್ತು ಮನಿತಾನ ನಾನಂತ ಪಾಪೇ ಕಂಡು ಬಂದರಲ್ಲಿಗೆ ಮುಂದೋಗಿದ ಊರ ಗುಡಿಗೆ ಕಳ್ಕೊಂಡವರು ಬಂದರಲ್ಲಿಗೆ ಮುಂದೋಗಿದ ಊರ ಗುಡಿಗೆ ಕಳ್ಕೊಂಡವರು ಬಂದರಲ್ಲಿಗೆ ಮುಂದೋಗಿದ ಊರ ಗುಡಿಗೆ ಕಳ್ಕೊಂಡವರು ಬಂದರಲ್ಲಿಗೆ ಹಾಸಿ ಹಾಸಿ ಮಲಗಿಸಿ ಹೋಗಿ ಹಾಸಿಗಾಸಿ ಮಲಗಿಸಿ ಹೋಗಿ ಕೊಡಿದ ಕಂಬಳಿ ಇಲ್ಲ ಪಾಲಿಗೆ ಕರ್ಣ ಕೇಳಿ ನಂತನ ಸಿರಭಾಗಿ ನಾನಂತ ಪಾಪಿ ನಾಗುನಿ ಹೋಗಿ ಮಾಡಿದ ಕಳತನ ಒಂದೋ ಭಗವಾನ ಮಾಡಲಾರ್ಜ ಬಂದಿತ್ತು ಮರಿತಾನ ನಾನಂತ ಪಾಪೆ ಗುರು ಗುರುಗೆ ಮಾಡಿದ ಕಳತನ ಶೀಘ್ರದಿ ಶ್ರೀಗಾಪುರ ಹೋದ ಕತ್ತ ಕಂಬಳಿ ಕಣ್ಣಿ ನೋಡಿದ ಶೀಘ್ರದಿ ಶ್ರೀಗಾಪುರ ಹೋದ ಕತ್ತ ಕಂಬಳಿ ಕಣ್ಣಿ ನೋಡಿದ ಶೀಘ್ರದಿ ಶ್ರೀಗಾಪುರ ಹೋದ ಕತ್ತ ಕಂಬಳಿ ಕಣ್ಣಿ ನೋಡಿದ ಶೀಘ್ರದಿ ಶ್ರೀಗಾಪುರ ಹೋದ ಕತ್ತ ಕಮಳೆ ಕಣಿಲಿ ನೋಡಿದ ಎತ್ತ ಕೂಡಲೆ ಕಿಸ ಹುಡುಕಿದ ಎತ್ತ ಕೂಡಲೆ ಕಿಸ ಹುಡುಕಿದ ಕಳೆದ ಚಿತ್ತ ಕರೆಯಾಗಿದ ಮುಟ್ಟೇಳ್ತೀನಿ ವೀರನ ಪಾದ ನಾನೆಂತ ಪಾಪಿ ನಾ ಗುರಿ ಗುರಿ ಮಾಡಿದ ಕಳತಾನ ಜಗದೇವ ಪಗಡೇದ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದಗಳನ್ನು ಕೇಳಿದಿರಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದೇ ಬುಧವಾರ 8 ಜೂನ್ 2022 ಬೆಳಗ್ಗೆ 10:30 11:30 ಜೊತೆ ಜೊತೆಯಲ್ಲಿ ನೇರ ಫೋನಿನ ಸಂವಾದ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ವಿಷಯ ಬೀದರ್ ಜಿಲ್ಲಾ ಪಂಚಾಯತ್ನ ಕಾರ್ಯಚಟುವಟಿಕೆಗಳು. ಭಾಗವಹಿಸುವ ಅತಿಥಿ ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹೀರಾ ನಸೀಂ. ಬೀದರ್ ಜಿಲ್ಲಾ ಪಂಚಾಯತ್ನ ಕಾರ್ಯಚಟುವಟಿಕೆಗಳ ಕುರಿತು ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್ ಕೋಲ್ಡ್ ರಸ್ತೆ ಕಲಬುರಗಿ. ಬಾನುಲಿಯ ಜೊತೆಯಲಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 50%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 40%. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 65%. ಕೊಪ್ಪಳ ಜಿಲ್ಲೆ ಒಳಗ 60% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 55% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಿದ್ದಾರೆ. ಬೀದರ್, ರಾಯಚೂರು ಮತ್ತು ಜೈರಾಬಾದ್ಗಳನ್ನು ಹೊರತುಪಡಿಸಿದರೆ ಉಳಿದ ಜಿಲ್ಲೆಗಳಲ್ಲಿ